This budget hopes to build on the foundation laid in the previous budget and the blueprint drawn for India at 100. We envision a prosperous and inclusive India in which the fruits of development will reach all sections and citizens, especially our youth, women, farmers, OBCs, scheduled castes and scheduled tribes. In the 75th year of our independence, the world has recognized the Indian economy as a bright star. ಶ್ರೋತೃಗಳೇ, ತಾವು ಕೇಳ್ತಾ ಇರೋದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಮಂಡಿಸಿದ 2023-24 ವರ್ಷದ ಬಜೆಟ್ನ ಕಿರುಭಾಗ. ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರಗಳಾಗಲಿ ಪ್ರತಿ ವರ್ಷ ಮುಂಬರುವ ವರ್ಷದ ಆರ್ಥಿಕ ಯೋಜನೆಗಳನ್ನು ಈ ಮುನ್ನೋಟದಲ್ಲಿ ಚಿತ್ರಿಸ್ತವೆ. ಬರುವ ವರ್ಷದ ಅರ್ಥವ್ಯವಸ್ಥೆ ಮತ್ತು ಯೋಜನೆಗಳಲ್ಲಿ ಯಾವ ಯಾವ ಸುಧಾರಣೆಗಳನ್ನು ತರಬಹುದು, ದೇಶದ ಪ್ರಗತಿಗೆ ಜನರ ಕಲ್ಯಾಣಕ್ಕೆ ಏನೇನು ಮಾಡಬಹುದು ಎಂಬ ಉದ್ದೇಶಗಳನ್ನು ಈ ಬಜೆಟ್ ಮಂಡನೆಗಳಲ್ಲಿ ಕಾಣಬಹುದು. ನಮ್ಮ ಜಿಡಿಪಿ ಎಷ್ಟು ವೇಗದಲ್ಲಿ ಬೆಳೆಯಬೇಕು, ಕೃಷಿ, ಉದ್ದಿಮೆ, ವ್ಯಾಪಾರ, ಸೇವಾ ಕ್ಷೇತ್ರಗಳು ಹೇಗೆ ಮತ್ತು ಎಷ್ಟು ಅಭಿವೃದ್ಧಿ ಹೊಂದಬೇಕು, ಆರೋಗ್ಯ, ಶಿಕ್ಷಣ, ಉದ್ಯೋಗ, ರಕ್ಷಣೆ, ಬ್ಯಾಂಕ್, ವಿಮೆ, ಮೂಲಸೌಕರ್ಯಗಳು, ಪರಿಸರ, ಸಂಶೋಧನೆ, ದೂರಸಂಪರ್ಕ, ಸಾರಿಗೆ, ಹೀಗೆ 10 ಕ್ಷೇತ್ರಗಳ ಅಭಿವೃದ್ಧಿ ಯೋಜನೆಯ ನಕ್ಷೆ ಈ ಬಜೆಟ್ನಲ್ಲಿ ಕಂಡುಬರುತ್ತದೆ. ಜೊತೆಗೆ ಜನಸಾಮಾನ್ಯರ ನಿರೀಕ್ಷೆಗಳಿಗೂ ಇಲ್ಲಿ ಇಂಬು ನೀಡಲಾಗುವುದು. ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಿಸಬಹುದು ಎಂಬ ನಿರೀಕ್ಷೆ ನೌಕರ ವರ್ಗ ಅಥವಾ ಸ್ಥಿರ ಆದಾಯ ಪಡೆಯುವ ಪ್ರಜೆಗಳದ್ದಾದರೆ, ರೈತ ಕಾರ್ಮಿಕ ವೃಂದದವರು ತಮಗೆ ಈ ಬಜೆಟ್ನಲ್ಲಿ ಸರ್ಕಾರ ಯಾವ ಸೌಲಭ್ಯಗಳನ್ನು ಒದಗಿಸಬಹುದು ಎಂಬ ನಿರೀಕ್ಷೆಯಲ್ಲಿರಬಹುದು. ಹಾಗೆಯೇ ಯುವಜನತೆ ಉದ್ಯೋಗ, ನವೋದ್ಯಮಗಳು, ಶಿಕ್ಷಣ ಸೌಲಭ್ಯಗಳ ಬಗ್ಗೆ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಸರ್ಕಾರ ಈ ಎಲ್ಲ ಯೋಜನೆಗಳನ್ನು ರೂಪಿಸಿ ಅದಕ್ಕೆ ತಗಲುವ ವೆಚ್ಚ ಎಷ್ಟು ಮತ್ತು ಅದಕ್ಕೆ ಹಣದ ಹೂಡಿಕೆ ಯಾವ ಮೂಲದಿಂದ ಕ್ರೋಢೀಕರಿಸಬೇಕು ಎಂಬುದನ್ನು ಕೂಡ ಈ ಬಜೆಟ್ನಲ್ಲಿ ಸ್ಪಷ್ಟಪಡಿಸುತ್ತದೆ. ಒಟ್ಟಾರೆ ಬಜೆಟ್ ಅಂದರೆ ಸಮಾಜದ, ದೇಶದ, ಆರ್ಥಿಕ ತಜ್ಞರ, ರಾಜಕೀಯ ಕ್ಷೇತ್ರದ, ಉದ್ಯಮಿ, ವ್ಯಾಪಾರಿಗಳ, ಬಹುಶಃ ಹೀಗೆ ಎಲ್ಲರ ಗಮನವನ್ನು ಸೆಳೆಯುವ ಹಣಕಾಸು ಯೋಜನೆಯ, ಅಭಿವೃದ್ಧಿ ಯೋಜನೆಯ, ಜನರ ಕಲ್ಯಾಣದ ಒಂದು ನೀಲನಕ್ಷೆ. ಈ ಬಾರಿಯ ಬಜೆಟ್ನ ಮುಖ್ಯಾಂಶಗಳು ಹೀಗಿವೆ: ಮಹಿಳಾ ಸಬಲೀಕರಣ, ಉದ್ಯೋಗ ಸೃಷ್ಟಿ, ಕೃಷಿ, ಸಣ್ಣ ನೀರಾವರಿ, ಮೂಲಸೌಕರ್ಯಕ್ಕೆ ಹೆಚ್ಚು ಒತ್ತು ನೀಡುವ, ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ ಸಾಧಿಸುವ ಗುರಿ ಹೊಂದಿದ 2023-24 ಸಾಲಿನ ಬಜೆಟ್ ಅನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಮಂಡಿಸಿದರು. ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟೀಯ ಯೋಜನೆಯನ್ನಾಗಿ ಕೇಂದ್ರ ಸರ್ಕಾರ ಘೋಷಿಸಿದ್ದು, ಕೋವಿಡ್ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಇದೇ ಜನವರಿಯಿಂದ ಜಾರಿಗೆ ಬರುವಂತೆ 1 ವಿಸ್ತರಿಸಲಾಗುವುದು. ಉದ್ಯೋಗ ಸೃಷ್ಟಿಗಾಗಿ 10 ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಕೋವಿಡ್ ನಂತರದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು, ದೇಶವನ್ನು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಪಡಿಸಲು 7 ಆದ್ಯತಾ ವಲಯಗಳನ್ನು ಗುರುತಿಸಿ ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ದೇಶದ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಹೊಸದಾಗಿ 50 ವಿಮಾನ ನಿಲ್ದಾಣಗಳನ್ನು ಸ್ಥಾಪನೆ ಮಾಡಲು ನಿರ್ಧರಿಸಲಾಗಿದೆ. ಬುಡಕಟ್ಟು ಜನರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ. ದೇಶಾದ್ಯಂತ 740 ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ 38,800 ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಸರ್ಕಾರ ತೀರ್ಮಾನಿಸಿದೆ. ರೈಲ್ವೆ ಇಲಾಖೆಗೆ 240,000 ರೂಪಾಯಿ ಅನುದಾನ ನಿಗದಿಪಡಿಸಲಾಗಿದೆ. ದೇಶದ ಎಲ್ಲ ನಗರಗಳ ಅಭಿವೃದ್ಧಿಗೆ 10,000 ರೂಪಾಯಿ ವಿನಿಯೋಗಿಸಿ ಮೂಲಸೌಕರ್ಯ ಹೆಚ್ಚಿಸಲಾಗುವುದು. ಕೃಷಿ ವಲಯದ ಸಾಲಕ್ಕೆ 20 ಲಕ್ಷ ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಸಿರಿಧಾನ್ಯದ ಬಳಕೆ ಉತ್ಪಾದನೆಯಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲು ಅನುಕೂಲವಾಗುವಂತೆ ಹೈದರಾಬಾದ್ನಲ್ಲಿ ಸಂಶೋಧನಾ ಕೇಂದ್ರ ಆರಂಭಿಸಲಾಗುವುದು. ಯುವ ಉದ್ಯಮಿಗಳು ಕೃಷಿ ವಲಯದಲ್ಲಿ ನವೋದ್ಯಮ ಆರಂಭಿಸಲು ಮುಂದಾದರೆ ಅವರಿಗೆ ಉತ್ತೇಜನ ನೀಡಲು ಕೃಷಿ ವೇಗವರ್ಧಕ ನಿಧಿ ಸ್ಥಾಪಿಸಲಾಗುವುದು ಎಂದು ಘೋಷಿಸಿದರು. ಪರಿಸರಕ್ಕೆ ಹಾನಿ ಉಂಟು ಮಾಡುವ ಮತ್ತು ಹಳೆಯದಾದ 15 ದಾಟಿದ ವಾಹನಗಳ ಸಂಚಾರವನ್ನು ಸಂಪೂರ್ಣ ನಿಷೇಧಿಸಲಾಗುವುದು. ಉದ್ಯೋಗ ಸೃಷ್ಟಿಯನ್ನು ಗಮನದಲ್ಲಿರಿಸಿಕೊಂಡು 30 ಅಂತಾರಾಷ್ಟೀಯ ಕೌಶಲ್ಯ ಕೇಂದ್ರಗಳನ್ನು ದೇಶಾದ್ಯಂತ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಮಧ್ಯಮ ವರ್ಗದ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿರಿಸಿಕೊಂಡು ವೈಯಕ್ತಿಕ ಆದಾಯ ತೆರಿಗೆ ಮಿತಿಯನ್ನು 7 ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ. 9-12 ಲಕ್ಷ ರೂಪಾಯಿ ಆದಾಯ ಹೊಂದಿರುವವರಿಗೆ 15% ಹಾಗೂ 12-15 15 ಲಕ್ಷ ರೂಪಾಯಿ ಆದಾಯ ಇರುವವರಿಗೆ ಶೇಕಡಾ 20% ತೆರಿಗೆ ವಿಧಿಸಲಾಗಿದೆ. 15 ಲಕ್ಷಕ್ಕೂ ಹೆಚ್ಚು ವರಮಾನ ಇರುವವರು ಶೇಕಡಾ 30% ತೆರಿಗೆ ಪಾವತಿಸಬೇಕಾಗುತ್ತದೆ. ದೇಶದಲ್ಲಿ ಮೊಬೈಲ್ ತಯಾರಿಕೆಯನ್ನು ಉತ್ತೇಜಿಸಲು ಕಂಪನಿಗಳು ಬಿಡಿ ಭಾಗಗಳನ್ನು ಆಮದು ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಕಸ್ಟಮ್ ಶುಲ್ಕ ತಗ್ಗಿಸಲಾಗಿದೆ. ಚಿನ್ನ ವಜ್ರಗಳ ಮೇಲೆ ಆಮದು ಸುಂಕ ಹೆಚ್ಚಿಸಲಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಇವುಗಳ ಬೆಲೆ ಮತ್ತಷ್ಟು ತುಟ್ಟಿಯಾಗಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನುದಾನ 79,000 ಕೋಟಿ ರೂಪಾಯಿಗೆ ನಿಗದಿ, ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 66% ಹೆಚ್ಚಳ. ಅಗ್ನಿವೀರರು ಪಡೆಯುವ ವೇತನಕ್ಕೆ ತೆರಿಗೆ ವಿನಾಯಿತಿ ಘೋಷಿಸಲಾಗಿದೆ. ಹಿರಿಯ ನಾಗರಿಕರು ಉಳಿತಾಯ ಮಾಡುವ ಯೋಜನೆಯ ಮೊತ್ತ 15 ಲಕ್ಷದಿಂದ 30 ಲಕ್ಷ ರೂಪಾಯಿಗೆ ಹೆಚ್ಚಳ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಉಪಯೋಜನೆಗೆ 6,000 ಕೋಟಿ ರೂಪಾಯಿ ನಿಗದಿ. ದೇಶಾದ್ಯಂತ 157 ನರ್ಸಿಂಗ್ ಕಾಲೇಜುಗಳ ಸ್ಥಾಪನೆಗೆ ಕ್ರಮ. ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಜಾರಿಗೆ ಕ್ರಮ. ಮೂಲಸೌಕರ್ಯ ವಲಯದಲ್ಲಿ ಬಂಡವಾಳ ಹೂಡಿಕೆ ಉತ್ತೇಜಿಸಲು ರಾಜ್ಯ ಸರ್ಕಾರಗಳಿಗೆ 50 ವರ್ಷ ಬಡ್ಡಿರಹಿತ ಸಾಲ ನೀಡಲು ಕ್ರಮ. ಹಸಿರು ಇಂಧನ ಉತ್ತೇಜಿಸಲು 35,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅವಕಾಶ. ಈ ವರ್ಷದ ಈ ನೀಲನಕ್ಷೆಯನ್ನು, ಈ ಬೃಹತ್ ಯೋಜನಾ ಮುನ್ನೋಟವನ್ನು ನಾಡಿನ ವಿವಿಧ ಕ್ಷೇತ್ರದ ನಾಗರಿಕರು ಹೇಗೆ ಅವಲೋಕಿಸಿದ್ದಾರೆ ಎಂಬುದನ್ನು ಅವರ ಮಾತಿನಲ್ಲೇ ಕೇಳೋಣ. 2023-24 ಬಜೆಟ್ ಬಗ್ಗೆ ಇವರೆಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಆಕಾಶವಾಣಿಯೊಂದಿಗೆ ವಿಭಿನ್ನ ದೃಷ್ಟಿಕೋನದಿಂದ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ ಲೆಕ್ಕ ಪರಿಶೋಧಕ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಗುರುಲಿಂಗಯ್ಯ ಜಿ ಅವರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದು ಹೀಗೆ. ಆದಾಯ ತೆರಿಗೆ ಸಂಬಂಧಿಸಿದಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಹತ್ವದ ಕ್ರಮಗಳನ್ನು ಘೋಷಿಸಿದ್ದು ಅವುಗಳ ವಿವರ ಇಂತಿದೆ. ತೆರಿಗೆ ವಿನಾಯಿತಿ, ವಾರ್ಷಿಕ ಆದಾಯ 7 ಲಕ್ಷ ಇರುವವರಿಗೆ ತೆರಿಗೆ ವಿನಾಯಿತಿಯನ್ನು ಘೋಷಿಸಲಾಗಿದೆ. ಮತ್ತೆ 7 ಲಕ್ಷಕ್ಕಿಂತ ಮೇಲೆ ಇನ್ಕಮ್ ಇರುವವರಿಗೆ ಟ್ಯಾಕ್ಸ್ ಲ್ಯಾಬ್ಗಳನ್ನು ಹೊಸ ತೆರಿಗೆ ಪದ್ಧತಿಯಲ್ಲಿ ಟ್ಯಾಕ್ಸ್ ಲ್ಯಾಬ್ಗಳನ್ನು 5ಕ್ಕೆ ಮಿತಗೊಳಿಸಲಾಗಿದ್ದು 3 ಲಕ್ಷದವರೆಗೆ ಯಾವ ತೆರಿಗೆಯೂ ಇಲ್ಲ. 3 ಲಕ್ಷದಿಂದ 6 ಲಕ್ಷದವರೆಗೆ ಶೇಕಡಾ 5ರ ತೆರಿಗೆ ವಿಧಿಸಲಾಗಿದೆ. 6 ಲಕ್ಷದಿಂದ 9 ಲಕ್ಷದವರೆಗೆ ಶೇಕಡಾ 10ರ ತೆರಿಗೆ ವಿಧಿಸಲಾಗಿದೆ. 9 ಲಕ್ಷದಿಂದ 12 ಲಕ್ಷದವರೆಗೆ ಶೇಕಡಾ 15ರ ತೆರಿಗೆ. 12ರಿಂದ 15 ಲಕ್ಷದ ಆದಾಯದವರೆಗೆ ಶೇಕಡಾ 20ರಷ್ಟು ತೆರಿಗೆ. 15 ಲಕ್ಷಕ್ಕಿಂತ ಮೇಲ್ಪಟ್ಟ ಆದಾಯಕ್ಕೆ ಶೇಕಡಾ 30ರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್, ವೇತನ ಪಡೆಯುವವರಿಗೆ ಮತ್ತು ಪೆನ್ಷನ್ ಪಡೆಯುವವರಿಗೆ ಅವರ ವಾರ್ಷಿಕ ಆದಾಯ 15.5 ಲಕ್ಷದ ಅಥವಾ ಹೆಚ್ಚಿನ ಆದಾಯವನ್ನು ಇರುವವರಿಗೆ 52,500 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೌಲಭ್ಯವನ್ನು ಸಿಗಲಿದೆ. ಈವರೆಗೆ ಗರಿಷ್ಠ ತೆರಿಗೆಯ ಮೇಲಿನ ಶೇಕಡ 37ರಷ್ಟು ಸರ್ಚಾರ್ಜ್ ಅನ್ನು ವಿಧಿಸಲಾಗಿತ್ತು. ಈ ಪ್ರಮಾಣವನ್ನು ಹೊಸ ತೆರಿಗೆ ನೀತಿಯಡಿ ಶೇಕಡ 25ಕ್ಕೆ ಇಳಿಸಲಾಗಿದೆ. ಅತಿ ಹೆಚ್ಚು ಆದಾಯ ಗಳಿಸುವವರಿಗೆ ಸರ್ಚಾರ್ಜ್ ಅನ್ನು 37ರಿಂದ 25ರವರೆಗೆ ಇಳಿಸಲಾಗಿದೆ. ವೇತನದಾರರಿಗೆ ಸ್ಯಾಲರಿಡ್ ಎಂಪ್ಲಾಯೀಸ್ ನಿವೃತ್ತರಾದಾಗ ಸಿಗುವ ರಜೆ ನಗದೀಕರಣ ಲೀವ್ ಎನ್ಕ್ಯಾಶ್ಮೆಂಟ್ ಸೌಲಭ್ಯದ ಮೇಲೆ ಇರುವ ಈವರೆಗೆ 3 ಲಕ್ಷ ಮಾತ್ರ ತೆರಿಗೆ ವಿನಾಯಿತಿ ಇತ್ತು. ಈ ಮೊತ್ತವನ್ನು 25 ಲಕ್ಷಕ್ಕೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಲಾಗಿದೆ. ಮತ್ತೆ ಮುಂದೆ ಆಸ್ತಿ ಮಾರಾಟದ ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನು ವಿಧಿಸಲಾಗುತ್ತಿತ್ತು. ಆಸ್ತಿ ಮಾರಾಟದ ಆದಾಯವನ್ನು ಹೊಸ ಮನೆ ಖರೀದಿ ಮತ್ತು ಕಟ್ಟಡಿಸಲು ಉಪಯೋಗಿಸಿ ಸೆಕ್ಷನ್ 54-54F ರಲ್ಲಿ ಡಿಡಕ್ಷನ್ ಅನ್ನು ತೆಗೆದುಕೊಳ್ಳಲು ಮಿತಿ ಇರಲಿಲ್ಲ. ಆದರೆ ಈಗ 10 ಕೋಟಿಯವರೆಗೆ ಮಾತ್ರ ಸೆಕ್ಷನ್ 54-54 ಡಿಡಕ್ಷನ್ ಕ್ಲೇಮ್ ಅನ್ನು ಮಾಡಬಹುದೆಂದು ಈ ಬಜೆಟ್ನಲ್ಲಿ ನಿರ್ಧರಿಸಲಾಗಿದೆ. ಕೃಷಿ ತಜ್ಞರಾದ ಬೆಂಗಳೂರಿನ TN ವೆಂಕಟರೆಡ್ಡಿ ಅವರು ಕೃಷಿ ಕ್ಷೇತ್ರದ ಯೋಜನೆಗಳ ಬಗ್ಗೆ ಬಜೆಟ್ನ ಅಭಿವೃದ್ಧಿಯ ನೋಟವನ್ನು ಚಿತ್ರಿಸಿದ್ದು ಹೀಗೆ. ಇವತ್ತು ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಏನು ಪ್ರೆಸೆಂಟ್ ಮಾಡಿದಾರೋ ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಒಳ್ಳೆ ಕೆಲಸನ ಮಾಡಿದ್ದಾರೆ. ಉದಾಹರಣೆಗೆ ಕರ್ನಾಟಕ ಮಟ್ಟಿಗೆ ಹೇಳೋದಾದ್ರೆ ಈ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಮುಂದಿನ ಒಂದು 2-3 ವರ್ಷದಲ್ಲಿ ಆ ಬಜೆಟ್ ರಿಲೀಸ್ ಮಾಡ್ತಾರೆ. ಅದು ಈ ಸೆಂಟ್ರಲ್ ಕರ್ನಾಟಕ ಡ್ರೈ ಲ್ಯಾಂಡ್ ಏನಿದೆಯೋ ಅದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಅದೇ ರೀತಿ ಅಗ್ರಿಕಲ್ಚರ್ ಅಕ್ಸಲರೇಷನ್ ಫಂಡ್ ಅಂತ ಒಂದು ಮಾಡಿದ್ದಾರೆ. ಅದನ್ನು ಈ ಅಗ್ರಿ ಸ್ಟಾರ್ಟ್ಅಪ್ಸ್ ಇರ್ತದೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ಗೆ ಅನುಕೂಲ ಆಗುತ್ತೆ. ಮತ್ತೊಂದು ಪ್ರಮುಖವಾದ ಅಂಶ ಅಂದ್ರೆ ಈ ವಾಣಿಜ್ಯ ಬ್ಯಾಂಕ್ಗಳಿಂದ ಕೃಷಿಗೆ ಏನು ಸಾಲ ಕೊಡ್ತಾರೋ ಪ್ರತಿ ವರ್ಷ, ಅದು ಹೋದ ವರ್ಷ 18 ಲಕ್ಷ ಟಾರ್ಗೆಟ್ ಇದ್ದಿದ್ದು ಈ ವರ್ಷ 20 ಲಕ್ಷ ಕೋಟಿನ ಕಡ್ಡಾಯವಾಗಿ ಕೃಷಿಗೆ ಸಾಲ ನೀಡಬೇಕು ಅಂತ 2 ಲಕ್ಷ ಹೆಚ್ಚಿಗೆ ಮಾಡಿದ್ದಾರೆ. ಅದು ಒಳ್ಳೇದೇನೆ. ಮತ್ತೊಂದು ಶ್ರೀ ಅನ್ನ ಅಂತ ಫುಡ್ ಸೆಕ್ಯೂರಿಟಿ ಸ್ಕೀಮ್ ಮಾಡಿದ್ದಾರೆ. ಬ್ರ್ಯಾಂಡ್ ಮಾಡಿ ಮಿಲೆಟ್ಸ್ ಅನ್ನ ಅಂದ್ರೆ ಈ ಕಿರುಧಾನ್ಯಗಳೇನಿದೆಯೋ ಅದಕ್ಕೆ ಒತ್ತು ಕೊಟ್ಟು ಒಂದು ನ್ಯೂಟ್ರಿಷನ್ ಸೆಕ್ಯೂರಿಟಿಗೆ ಅನುಕೂಲ ಆಗುತ್ತೆ. ಮತ್ತೊಂದು ಈ ಹೈದರಾಬಾದ್ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲಿಟ್ ರಿಸರ್ಚ್ ಅಂತಿದೆ, ಅದರಲ್ಲಿ ಗ್ರಾಂಟ್ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಶೋಧನಾ ಸಂಸ್ಥೆ ಅಂತ ಮಾಡಿ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡಿ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದಾರೆ, ಅದನ್ನು ಒಳ್ಳೇದೇನೆ. ಆಮೇಲೆ ಈ ಸಹಕಾರ ಸಂಘಗಳು, ಕೋಆಪರೇಟಿವ್ ಸೊಸೈಟೀಸ್ ಏನಿದೆಯೋ ಅಲ್ಲಿ ಎಲ್ಲಾ ವ್ಯವಹಾರಗಳನ್ನ ಕಂಪ್ಯೂಟರೀಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಮತ್ತೊಂದು ಉತ್ತೇಜನಕರವಾದಂತಂದ್ರೆ ಈ ಡೈರಿ ಕೋಆಪರೇಟಿವ್ ಮತ್ತು ಫಿಶರೀಸ್ ಕೋಆಪರೇಟಿವ್ಸ್ ಗೆ ಪ್ರತ್ಯೇಕವಾದಂತ ಒತ್ತು ಕೊಟ್ಟು ಹೆಚ್ಚಿನ ಅನುದಾನವನ್ನ ಕೊಡೋಕೆ ಇದು ಮಾಡಿದ್ದಾರೆ, ಅದು ಒಳ್ಳೇದೇನೆ. ಆಮೇಲೆ ಗರೀಬ್ ಕಲ್ಯಾಣ್ ಯೋಜನಾ ಅಂತ ಮಾಡಿ ಬಡವರಿಗೆ ಕಡುಬಡವರಿಗೆ ಈ ಆಹಾರ ಪದಾರ್ಥಗಳನ್ನ ಕೇಂದ್ರ ಸರ್ಕಾರ ವಿತರಣೆ ಮಾಡೋದು ಇನ್ನೊಂದು ವರ್ಷ ಮುಂದುವರೆಸಿದ್ದಾರೆ. ಇದರಿಂದ ಆಹಾರ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಉಂಟಾಗುತ್ತೆ. ಆಮೇಲೆ ಈ ಟ್ರೈಬಲ್ ವೆಲ್ಫೇರ್ ಅಂಡ್ ಡೆವಲಪ್ಮೆಂಟ್ ಫಂಡ್ ಸ್ಕೀಮ್ಸ್ ತಂದಿದ್ದಾರೆ, ಅದರಲ್ಲಿ ಏಕಲವ್ಯ ಮಾಡೆಲ್ ಸ್ಕೂಲ್ಸ್ ಗೆ ಪ್ರತ್ಯೇಕವಾಗಿ ಟೀಚರ್ಸ್ ನ ರಿಕ್ರೂಟ್ ಮಾಡೋದ್ರಿಂದ ಈ ಟ್ರೈಬಲ್ಸ್ ಎಜುಕೇಶನ್ ಗೆ ಅನುಕೂಲ ಆಗುತ್ತೆ. ಇದು ಒಟ್ಟಾರೆ ಹೇಳೋದಾದ್ರೆ ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಇದು ಒಂದು ಲಾಭದಾಯಕವಾದಂತ ಒಂದು ಸಮತೋಲನಗೊಂಡಂತ ಒಂದು ಬಜೆಟ್ ಅಂತ ನಾವು ಕಡಾಖಂಡಿತವಾಗಿ ಹೇಳ್ಬೋದು. ಆದ್ರೆ ಒಟ್ಟಾರೆ ಇದು ಸಮಾಧಾನಕರ ಬಜೆಟ್ ಅಂತ ಹೇಳ್ಬೋದು. ಅದು ಕರ್ನಾಟಕಕ್ಕಂತೂ ಒಂದು ಲಾಟ್ರಿ ಬಂದಿಗೆ 5,300 ಕೋಟಿ ಅಪ್ಪರ್ ಭದ್ರ ಕೊಟ್ಟಿರೋದು, ಈ ಬರ ಪೀಡಿತ ಪ್ರದೇಶಗಳಿಗೆ ನೀರನ್ನು ಒದಗಿಸೋದು ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನೊಂದೇನಂದ್ರೆ ಈ ರೆಡಿಮೇಡ್ ಗಾರ್ಮೆಂಟ್ಸ್ ಮೇಲೆ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ, ಅದು ಅಷ್ಟು ಒಳ್ಳೇದಲ್ಲ ಅನ್ಸ್ತದೆ. ಯಾಕಂದ್ರೆ ಇವಾಗ ಎಲ್ಲಾ ಬಟ್ಟೆಗಳು ಪ್ರತಿಯೊಬ್ಬ ಗ್ರಾಹಕರು ರೆಡಿಮೇಡ್ ಗಾರ್ಮೆಂಟ್ಸ್ ನೇ ಉಪಯೋಗಿಸ್ತಾರೆ. ಅದರ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಯಾವ ತರ ಇರುತ್ತಂದ್ರೆ ಕಾಟನ್ ಮತ್ತೆ ಇತರೆ ಪದಾರ್ಥಗಳ ಬೇಡಿಕೆ ಮೇಲೆ ಪರಿಣಾಮ ಬೀಳುತ್ತೆ. ಇದನ್ನ ಕಡಿಮೆ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಇಷ್ಟು ಕೃಷಿಗೆ ಸಂಬಂಧಪಟ್ಟಂತ ಪ್ರಮುಖವಾದ ಅಂಶಗಳು. ಆಮೇಲೆ ಅಫಾರೆಸ್ಟೇಷನ್ ಅಂತ ಈ ಸಮುದ್ರ ತೀರ ಕೊರತೆಗಳನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಅಲ್ಲಿ ಮ್ಯಾಂಗ್ರೋವ್ ಅಂತ ಈ ಸಮುದ್ರ ತೀರದಲ್ಲಿ ಬೆಳೆಸೋದಕ್ಕೆ ಅಫಾರೆಸ್ಟೇಷನ್ ಒಂದು ಸ್ಕೀಮ್ ಹಾಕೊಂಡಿದ್ದಾರೆ, ಇದನ್ನು ಒಳ್ಳೇದೇನೆ. ಈ ನರ್ಸರಿ ಗಿಡಗಳನ್ನ ಏನ್ ಉಪಯೋಗಿಸ್ತೀವಿ ನಾವು ಹಾರ್ಟಿಕಲ್ಚರ್ ತೋಟಗಾರಿಕೆ ವಿಭಾಗದಲ್ಲಿ, ಅದಕ್ಕೆ 2,200 ಕೋಟಿ ಮೀಸಲಿಟ್ಟಿದ್ದಾರೆ. ಈ ರಂಗಕ್ಕೆ ಉತ್ತೇಜನ ಕೊಡೋದಕ್ಕೆ ಬಹಳಷ್ಟು ಸಹಾಯಕಾರಿ, ತೋಟಗಾರಿಕೆ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟು ಕರ್ನಾಟಕಕ್ಕೆ ಒಟ್ಟಾರೆ ಅನುಕೂಲ, ಮತ್ತು ದೇಶದಲ್ಲೂ ಕೂಡ ಕೃಷಿಗೆ ಒಂದು ಸಮತೋಲನ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಮಸ್ಕಾರಗಳು. ಆಕಾಶವಾಣಿ ಧಾರವಾಡದ ನಮ್ಮ ಪ್ರತಿನಿಧಿ ಅಲ್ಲಿಯ ಜನಾಭಿಪ್ರಾಯವನ್ನ ಧ್ವನಿ ಮುದ್ರಿಸಿ ತಮ್ಮ ಮುಂದಿರಿಸಿದ್ದಾರೆ. ಧಾರವಾಡದ ಜೆಎಸ್ಎಸ್ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೌಕತ್ ಅಲಿ ಮೇಗಿಲ್ಮನೆ ಅವರು, ದೇಶವನ್ನು ಸಂಕಷ್ಟದ ಕಾಲದಿಂದ ಹೊರಬರ್ತಾ ಇರಬೇಕಂದ್ರೆ ಕರೋನಾದ ಅರ್ಥನಾದ ಚುನಾವಣೆಗಳ ಕಲರವ ಇವುಗಳ ಮಧ್ಯೆ ಪ್ರಕಟಿಸಿದ ನಿರ್ಮಲಾ ಸೀತಾರಾಮರವರ ಈ ಮುಂಗಡ ಪತ್ರ ಸ್ಕಿಲ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಹಾಗೂ ಮೇಕ್ ಇನ್ ಇಂಡಿಯಾಗಳಂತಹ ಯೋಜನೆಗಳನ್ನು ಅಳವಡಿಸಿಕೊಂಡು ಎಂಎಸ್ಎಂಇಗಳ ಮುಖಾಂತರ ಕೈಗಾರಿಕೆಗಳಿಗೆ, ಕೃಷಿ ಅಭಿವೃದ್ಧಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ಎಲ್ಲಾ ವಲಯಗಳ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಲಿಕ್ಕೆ ಈ ಬಜೆಟ್ ಪಟ್ಟಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಆದಾಯ ತೆರಿಗೆದಾರರು ಮುಂಗಡ ಪತ್ರದಿಂದ ಅತ್ಯಂತ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿದ್ರು. ಈ ನಿರೀಕ್ಷೆಗಳು ಸ್ವಲ್ಪ ಮಟ್ಟಿಗೆ ಸುಧಾರಿಸಿವೆ ಅಂತ ತಿಳ್ಕೊಬಹುದು. ಹೊಸ ರಿಗೆ ಮುಖಾಂತರ ರಿಬೇಟ್ಗಳ ಸಂಖ್ಯೆಗಳನ್ನು ಕಡಿಮೆ ಮಾಡಿದ್ದಾರೆ. ಅಲ್ಲದೇ 7 ಲಕ್ಷವರೆಗೆ ಯಾರಿಗೂ ತೆರಿಗೆ ಇಲ್ಲ ಅನ್ನುವಂತ ಒಂದು ಹೊಸ ವಿಚಾರ ಹೇಳಿರೋದ್ರಿಂದ ಬಹಳ ಜನ ಇದರಿಂದ ಲಾಭ ಪಡೆದುಕೊಳ್ತಾರೆ ಅಂತ ತಿಳ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನರಿಗೆ 3 ಲಕ್ಷವರೆಗೆ ಯಾವುದೇ ತೆರಿಗೆ ಇಲ್ಲ. ಇದು ಸ್ಲ್ಯಾಬ್ ಮಾಡಿ 3-6 ಲಕ್ಷಕ್ಕೆ 5%, 6-9 ಲಕ್ಷಕ್ಕೆ 10%, 9-12 ಲಕ್ಷಕ್ಕೆ 15%, 12-15 ಲಕ್ಷಕ್ಕೆ 20%, ಹಾಗೂ 15 ಲಕ್ಷಗಳ ಮೇಲಿನ ಆದಾಯದಾರರಿಗೆ 30% ತೆರಿಗೆ ಕೊಡಬೇಕು ಅಂತ ಹೇಳಿ ಹೊಸ ತೆರಿಗೆ ನಿಯಮವನ್ನು ಕೊಟ್ಟಿದ್ದಾರೆ. ಮಧ್ಯಮ ವರ್ಗದ ಜನರಿಗೆ, ನೌಕರ ವರ್ಗದವರಿಗೆ ಅತ್ಯಂತ ಲಾಭ ಆಗ್ತದೆ ಅಂತ ತಿಳ್ಕೊಳ್ಬಹುದು. ಅಲ್ಲದೇ SC ST ಮತ್ತು ಮಹಿಳೆಯರಿಗೆ, ರೈತರಿಗೆ, ಯುವಕರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿರುವುದನ್ನು ಈ ಬಜೆಟ್ ನಲ್ಲಿ ನಾವು ಕಾಣ್ತೇವೆ. ಅದೇ ರೀತಿ ದವಸ ಧಾನ್ಯಗಳ ಬೆಳವಣಿಗೆಗೆ ಅಕ್ಕಿ, ರಾಗಿ, ಗೋಧಿ, ನವಣಿ ಇಲ್ಲಿತರ ಈ ದವಸ ಧಾನ್ಯಗಳ ಅಭಿವೃದ್ಧಿಗೆ 20 ಲಕ್ಷ ಕೋಟಿ ಕೃಷಿ ವಲಯಕ್ಕೆ ಹಣವನ್ನು ಮೀಸಲಾಗಿಟ್ಟು ಕೃಷಿಯ ಅಭಿವೃದ್ಧಿ ಮಾಡಲಿಕ್ಕೆ ಇವರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ 156 ನರ್ಸಿಂಗ್ ಕಾಲೇಜುಗಳ ತೆರೆಯುವ ಮುಖಾಂತರ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ICMR ಅಂದ್ರೆ ಇಂಡಿಯಾ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ದೆನ್ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಮುಖಾಂತರ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಶಿಕ್ಷಣದ ಪ್ರಸಾರ ಮಾಡಲಿಕ್ಕೆ ಈ ಬಜೆಟ್ ಬಹಳ ಚಿಕ್ಕವಾಗಿದೆ ಅಂತ ಹೇಳ್ಕೊಬಹುದು. ಅಲ್ಲದೇ ಸುಮಾರು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಹೆಚ್ಚಿನ ಒತ್ತು ಕೊಡುವ ಮುಖಾಂತರ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಮತ್ತು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಬ್ಯಾಂಕುಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಅನಂತರ ಚಿನ್ನ, ಬೆಳ್ಳಿ, ಪ್ಲಾಟಿನಂಗಳಂತ ದುಬಾರಿ ವಸ್ತುಗಳು, ಶ್ರೀಮಂತರು ಬಳಸುವ ವಸ್ತುಗಳ ಮೇಲೆ ಅಲ್ಲಿ ತೆರಿಗೆ ದರವನ್ನು ಹೆಚ್ಚು ಮಾಡಿದ್ದಾರೆ. ಮತ್ತು 740 ಏಕಲವ್ಯ ಶಾಲೆಗಳನ್ನು ಸ್ಥಾಪನೆ ಮಾಡಿ 32,000 ಶಿಕ್ಷಕರನ್ನು ಅಪಾಯಿಂಟ್ ಮಾಡಿ ಹೆಚ್ಚಿನ ಪ್ರಶಸ್ತಿ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೈಸೂರು ಆಕಾಶವಾಣಿ ಒದಗಿಸಿದ ಅನಿಸಿಕೆ ಇಲ್ಲಿದೆ. ಕೇಂದ್ರ ಮುಂಗಡ ಪತ್ರ ಕುರಿತು ಮೈಸೂರಿನ ಹಣಕಾಸು ತಜ್ಞ, ಭಾರತೀಯ ಸ್ಟೇಟ್ ಬ್ಯಾಂಕ್ನ ನಿವೃತ್ತ ಡಿಜಿಎಂ ಕೆ ರಘುಶೆಟ್ಟಿಯವರ ಅಭಿಪ್ರಾಯ ಹೇಗಿದೆ? ಇತ್ತೀಚೆಗೆ ಜಗತ್ತಿನ ಇತರ ಎಲ್ಲ ದೇಶಗಳ ಆರ್ಥಿಕ ಸ್ಥಿತಿ ಮಂದಗತಿಯಲ್ಲಿದೆ. ಹಾಗಿರುವಾಗ ಇಂಥ ಸಮಯದಲ್ಲಿ ಜಾಗತಿಕ ಸಂಸ್ಥೆಗಳಾದ IMF ಮತ್ತು ವರ್ಲ್ಡ್ ಬ್ಯಾಂಕ್ನ ಮುಖ್ಯಸ್ಥರು ಭಾರತವು ಆರ್ಥಿಕ ಸ್ಥಿತಿಯಲ್ಲಿ ಒಂದು ಮಿನುಗುವ ತಾರೆ ಎಂದು ಘೋಷಣೆ ಮಾಡಿದ್ದರು. ಹಾಗಾಗಿ ಜಗತ್ತಿನ ಎಲ್ಲ ದೇಶದ ಪ್ರಜೆಗಳು ಭಾರತ ಏನು ಮಾಡುತ್ತಿದೆ ಎಂದು ನೋಡುತ್ತಿರುತ್ತಾರೆ. ಹಾಗೆಯೇ ಮಧ್ಯಮ ವರ್ಗದ ಜನತೆ ಕೂಡ ಈ ಬಜೆಟ್ ಮೇಲೆ ಬಹಳಷ್ಟು ಆಸೆಗಳನ್ನು ಇಟ್ಟುಕೊಂಡಿದ್ರು. ಬಜೆಟ್ ಭಾಷಣವನ್ನು ಆರಂಭ ಮಾಡುತ್ತಾ ಶ್ರೀಮತಿ ಸೀತಾರಾಮನ್ ಅವರು, ಇದು ಅಮೃತ ಕಾಲದ ಪ್ರಥಮ ಬಜೆಟ್, ಈ ಬಜೆಟ್ 7 ಸ್ತಂಭಗಳ ನಿಂತಿದೆ, 7 ಅಂದ್ರೆ 7 ಆದ್ಯತೆಗಳು, 7 ಋಷಿಗಳು. ಅವರು ಹೇಳಿದ 7 ಋಷಿಗಳು ಎಲ್ಲರಿಗೂ ಸಮಾನ ಸವಲತ್ತು, ಸಾಮರ್ಥ್ಯದ ಸದ್ಬಳಕೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿ, ಯುವಶಕ್ತಿಗಳ ಸಬಲೀಕರಣ, ಪರಿಸರ ಸ್ನೇಹಿ ಅಭಿವೃದ್ಧಿ ಮತ್ತು ಆರ್ಥಿಕ ಸುಧಾರಣೆ. ಒಟ್ಟಿಗೆ ಜಗತ್ತಿನ ಇಂದಿನ ಪರಿಸ್ಥಿತಿಯನ್ನು ಗಮನಿಸಿದರೆ ನಮ್ಮ ಈ ಬಜೆಟ್ ಒಂದು ಸಮತೋಲಿತವಾದ ಬಜೆಟ್. ಮುಖ್ಯವಾದ ಮೂಲಭೂತ ಸೌಕರ್ಯಕ್ಕೆ ಈ ವರ್ಷ 10,00,000 ಕೋಟಿಯನ್ನು ತೆಗೆದಿರಿಸಲಾಗಿದೆ. ಅಂದ್ರೆ ಇದು ಹಳೆಯ ಪದ್ಧತಿಗಿಂತ 33.4% ಹೆಚ್ಚು. ಹಾಗೆ ರೈಲ್ವೆಗೆ 2.4 lakh crore ಅನ್ನು ತೆಗೆದಿರಿಸಲಾಗಿದೆ. ಇದು 9 times ಹೆಚ್ಚು, ಅಂದ್ರೆ 2013-14 9 times ಹೆಚ್ಚು ಆಗಿದೆ. ಒಟ್ಟಿನಲ್ಲಿ ಈ ಬಜೆಟ್ ಸರ್ವವ್ಯಾಪಿ, ಸರ್ವಸ್ಪರ್ಶಿ ಹಾಗೂ ಕರ್ನಾಟಕದ ಪಾಲಿಗೆ ವಿಶೇಷವಾಗಿ ಭದ್ರಾ ಮೇಲ್ದಂಡ ಯೋಜನೆಗೆ ಬಹುದೊಡ್ಡ ಕೊಡುಗೆ. ಹಾಗಾಗಿ ಬಹುಶಃ ಇದನ್ನು ಸಮಸ್ತ ನಾಗರಿಕರು ಒಪ್ತಾರಂತ ನಾನು ತಿಳ್ಕೊಳ್ಳುತ್ತೇನೆ. ಮಂಗಳೂರು ಆಕಾಶವಾಣಿ ಸಂಗ್ರಹಿಸಿದ ಅಭಿಪ್ರಾಯ ಹೀಗಿದೆ. ಬಜೆಟ್ ಒಂದು ತುಂಬಾ ಆಶಾದಾಯಕವಾದ ಬಜೆಟ್. ಇಡೀ ಪ್ರಪಂಚದಲ್ಲಿ ಇಕಾನಮಿ ತುಂಬಾ ಹಾಳಿರುವುದಕ್ಕ ಇಲ್ಲ, ಇದರಲ್ಲಿ ನಮ್ಮ ಭಾರತದ ಒಂದು ಇಕಾನಮಿ ಒಂದು ತಳಮಟ್ಟದ ಜನರಿಗೆ ಒಳ್ಳೆ ಉತ್ತೇಜನ ಕೊಟ್ಟಿದ್ದಾರೆ. ಚಿನ್ನದ ಆಭರಣ ಇಂಪೋರ್ಟ್ ಮಾಡುವಾಗ ಹಿಂದೆ ನಮ್ಗೆ ಒಂದು ಇಂಪೋರ್ಟ್ ಡ್ಯೂಟಿ 20% ಇತ್ತು, ಅದೊಂದೀಗ 25% ಮಾಡಿದ್ದಾರೆ. ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ರೆ ಏನಾಯ್ತು, ನಮ್ಮ ಲೋಕಲ್ ಜನರಿಗೆ ಅವರಿಗೆ ಜಾಸ್ತಿ ಒಂದು ಆಭರಣ ತಯಾರು ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಮತ್ತೆ ಸಿಲ್ವರ್ ಈಗ ಬೆಳ್ಳಿ ರೇಟ್ ಸ್ವಲ್ಪ ಜಾಸ್ತಿ ಆಗುವ ಒಂದು ಚಾನ್ಸಸ್ ಇದೆ, ಯಾಕಂದ್ರೆ 5% ಕಸ್ಟಮ್ಸ್ ಡ್ಯೂಟಿ ಅಂದ್ರೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿ ಅಂದ್ರೆ ಚಿನ್ನ ಮತ್ತು ಬೆಳ್ಳಿಗೆ ಸಮಾನಾಂತರವಾಗಿ ನಿಮ್ಗೆ ಇಂಪೋರ್ಟ್ ಡ್ಯೂಟಿ ಬರ್ತದೆ. ನಮ್ಮ ಬಜೆಟ್ ಅಲ್ಲಿ ಸಿಗರೇಟ್ ಗಳಿಗೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಕಳೆದ 3 years ಸಿಗರೇಟ್ ಅಂತ ಒಂದು ದುರಭ್ಯಾಸದ ಒಂದು ಇದಕ್ಕೆಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿರ್ಲಿಲ್ಲ. ಜನರ ಒಂದು ಹೆಲ್ತ್ ಇಶ್ಯೂ ಕೂಡ ನೋಡಿ, ಯಾಕಂದ್ರೆ ಸಿಗರೇಟ್ ರೇಟ್ ಜಾಸ್ತಿ ಆದ್ಕೂಡಲೇ ಸಿಗರೇಟ್ ಕನ್ಸ್ಯೂಮ್ ಮಾಡುವವರು ಕಡಿಮೆ ಆಗ್ತಾರೆ. ಸೊ ಜನರ ಒಂದು ತಂಬಾಕು ಉತ್ಪನ್ನವನ್ನು ದೂರ ಇದು ಮಾಡ್ಲಿಕ್ಕೋಸ್ಕರ ಒಂದು ಫೋಕಸ್ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಇದಕ್ಕೆ ಕೂಡ ತುಂಬಾ ಒಂದು ಫೋಕಸ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಅವರಿಗೆ ಬೇಕಾದಂತ ಒಂದು ಕೆಲವೊಂದು ಇನ್ಸೂರೆನ್ಸ್ ಇರ್ಬೋದು, ಸ್ಟಾರ್ಟ್ಅಪ್ ತರ ಒಂದು ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಕೂಡ. ಸೊ ಅದೊಂದು ಉತ್ತಮವಾದ ಒಂದು ಬೆಳವಣಿಗೆ ಅಂತ ಹೇಳ್ಬಹುದು. ಇನ್ಫ್ಲೇಷನ್ ಎಲ್ಲ ಜಾಸ್ತಿ ಆದ ಕಾರಣ ತುಂಬಾ ಒಂದು ಟ್ಯಾಕ್ಸ್ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಅಷ್ಟೇ ಅಲ್ಲ, ಮತ್ತೆ ನಿಮ್ಮ ಸ್ಯಾಲರಿ ಕ್ಲಾಸ್ ನವರಿಗೆ ಒಂದು 2 ರೆಜಿಮ್ ಇದೆ, ಒಂದು ಓಲ್ಡ್ ರೆಜಿಮ್ ಮತ್ತೆ ನ್ಯೂ ರೆಜಿಮ್. ಆ ನ್ಯೂ ರೆಜಿಮ್ ಅಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ ಕೊಟ್ಟಿದ್ದಾರೆ. ಅಂದ್ರೆ 7 lakh ನಿಮ್ಗೆ ಎಕ್ಸೆಂಪ್ಷನ್ ಇದೆ, ಅಂದ್ರೆ 87K ರಿಬೇಟ್ ಸಿಗುತ್ತೆ. ಸೊ ಸ್ಲಾಬ್ ರೇಟ್ ಕೂಡ ಅವರು ತುಂಬಾ ಕಮ್ಮಿ ಮಾಡಿ ಸ್ವಲ್ಪ ಒಂದು ಅಟ್ರಾಕ್ಟಿವ್ ಆಗಿದೆ, ಸ್ವಲ್ಪ ಹಣದ ಒಂದು ಉಳಿತಾಯ ಕೂಡ ಒಂದು ಆಗ್ತದೆ ಅಂತ ಹೇಳ್ಬಹುದು. ಈಗ ಅಭಿವೃದ್ಧಿ ಕಡೆ ಚಿಂತನೆ ಮಾಡ್ತಾ ಇದ್ದಾರೆ ಈ ಬಜೆಟ್ ಅಲ್ಲಿ. ಯಾಕಂತ ಹೇಳಿದ್ರೆ ಈಗ ನಿಮ್ಮದು ರೋಡ್ ಅದಕ್ಕೆ ಕನ್ಸ್ಟ್ರಕ್ಷನ್ ಅಂತದ ಕೆಲಸ ಅದನ್ನು 2 lakh crore ಅದಕ್ಕೊಂದು ರಿಸರ್ವ್ ಇಟ್ಟಿದ್ದಾರೆ. ನಮ್ಮ ದೇಶ ಡೆವಲಪ್ಮೆಂಟ್ ಆದಾಗ ಏನಾಗ್ತದೆ, ನಮ್ಮದು ಹೊರ ದೇಶದವರು ನಮ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ನಮ್ಮ ಇಂಡಿಯಾಗೆ ಬರ್ತಾರೆ, ನಮ್ಮ ಒಂದು ಜನರಿಗೆ ಒಂದು ಉದ್ಯೋಗಾವಕಾಶ ಜಾಸ್ತಿ ಆಗ್ತದೆ. ಸೊ ಆದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಸೊ ನಮ್ಗೆ ಒಂದು ಫಾರಿನ್ ಟ್ರೇಡ್ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ನಮ್ಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲ ಹಲವಾರು ನಮ್ಮ ದೇಶಗಳ ಒಟ್ಟಿಗೆ ಮಾಡಿಕೊಂಡು ಕೆಲವೊಂದು ಡ್ಯೂಟಿ ಕನ್ಸೆಷನ್, ಯಾಕಂದ್ರೆ ನಮ್ದು ಎಕ್ಸ್ಪೋರ್ಟ್ ಮಾಡುವಾಗ ಹೇಗಿದ್ರು ಡ್ಯೂಟಿ ಕೆಲವೊಂದು ಐಟಮ್ ಹೆಚ್ಚಿನ ಐಟಮ್ಗಳಿಗೆ ಇಲ್ಲ, ಇಂಪೋರ್ಟ್ ಮಾಡುವಾಗ ಕೂಡ ಕೆಲವೊಂದು ಡ್ಯೂಟಿ ಎಕ್ಸೆಂಪ್ಷನ್ ಇದೆ. ಸೀನಿಯರ್ ಸಿಟಿಜನ್ ಅವರಿಗೆ 15 lakh ತನಕ ಅವರಿಗೆ ಒಂದು ಇನ್ವೆಸ್ಟ್ ಮಾಡಿದ ಸಮ ಒಂದು 7% ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಇತ್ತು, ಅದಕ್ಕಿಂತ ಜಾಸ್ತಿ ಉಂಟು. ಈಗ ಅದು 15 lakh to 30 lakh ತಂದಿದೆ. ಮತ್ತೆ ಯುವಕರಿಗೆ ಕೂಡ ಒಂದು ಸ್ಟಾರ್ಟ್ ಅಪ್ ಮಾಡಲಿಕ್ಕೆ ತುಂಬಾ ಒಂದು ಇದು ಉತ್ತೇಜನ ಕೊಟ್ಟಿದ್ದಾರೆ. ಈಗ ಈ ಸಲ ನೋಡ್ಬೇಕಾದ್ರೆ ಒಂದು ನರ್ಸಿಂಗ್ ಕಾಲೇಜ್ ಮಾಡ್ಲಿಕ್ಕೋಸ್ಕರ ಒಂದು 150 ಕಾಲೇಜ್ ಓಪನ್ ಮಾಡಬೇಕು ಅಂತ ಹೇಳಿ ಒಂದು ಫೋಕಸ್ ಇಟ್ಟಿದ್ದಾರೆ. ಇದ್ರಲ್ಲಿ ಏನು ಉದ್ದೇಶ ಏನ್ ಗೊತ್ತಾ ಸರ್, ಈಗ ನಮ್ಮದು ಈಗ ನರ್ಸಿಂಗ್ ಕಾಲೇಜ್ ಅಲ್ಲಿ ಈಗ ನಾವು ಕಲೀಲಿಕ್ಕೋಸ್ಕರ ಹೆಚ್ಚಿನ ಉಕ್ರೇನ್ಗಳಿಗೆ ಹೋಗ್ತಾರೆ ಮತ್ತೆ ಬೇರೆ ಬೇರೆ ದೇಶಗಳಿಗೆ ಕಲೀಲಿಕ್ಕೆ ಹೋದ್ರೆ, ಯಾಕಂದ್ರೆ ನಮ್ಮಲ್ಲಿ ನರ್ಸಿಂಗ್ ಕಾಲೇಜಸ್ ಶಾರ್ಟೇಜ್ ಇದೆ. ಏನಾಗ್ತದೆ, ಹೆಚ್ಚಿನವರು ಭಾರತದಲ್ಲೇ ಕಲ್ತು ಉದ್ಯೋಗ ಮಾಡ್ಲಿಕ್ಕೆ ಹೊರದೇಶಕ್ಕೆ ಹೋಗ್ತಾರೆ. ಭಾರತದಲ್ಲಿ ಅವರಿಗೆ ಒಂದು 25,000 ಸಂಬಳ ಸಿಕ್ಕಿದ್ರೆ ಹೊರದೇಶದಲ್ಲಿ ಹೋದ್ರೆ ಅವ್ರಿಗೆ 100,000 ಸಂಬಳ ಸಿಗುತ್ತೆ. ಈಗ ಏನಾಗುತ್ತೆ, ನರ್ಸಿಂಗ್ ಕಾಲೇಜ್ ಜಾಸ್ತಿ ಆದಾಗೆ ನಮ್ಮಲ್ಲಿ ನರ್ಸಿಂಗ್ ಸ್ಟಾಫ್ ಗಳು ಜಾಸ್ತಿ ಆಗ್ತಾರೆ. ಅಗತ್ಯ ಬಿದ್ರೆ ಹೊರದೇಶಕ್ಕೆ ಕೂಡ ನಮ್ಮ ನರ್ಸಿಂಗ್ ಸ್ಟಾಫ್ ಗಳನ್ನು ಕಳಿಸುವಂತಹ ಒಂದು ಉದ್ದೇಶ, ಒಂದು ನರ್ಸಿಂಗ್ ಅಂತ ಹೇಳಿದ್ರೆ ಅದೊಂದು ತುಂಬಾ ಒಂದು ಗೌರವಾನ್ವಿತ ಉದ್ಯೋಗ. ಇದು ಒಂದು ಕಡೆ ಜನಪ್ರಿಯನೂ ಹೌದು, ಮತ್ತೆ ಇವರು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿದ್ದಾರೆ. ಜನಪ್ರಿಯ ಅಂತ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಇದು ಟ್ಯಾಕ್ಸ್ ಕಟ್ಟುವವರು, ನಮ್ಮ ಸ್ಯಾಲರಿ ಕ್ಲಾಸ್ ನಾವು ಕೋಟ್ಯಾಂತರ ಉದ್ಯೋಗಗಳಿದ್ದಾರೆ, ಅವರಿಗೆ ಕೂಡ ಹೆಚ್ಚಿನ ಹೊರೆ ಆಗದೆ ಹಾಕೊಂಡು ನೋಡ್ಕೊಂಡಿದ್ದಾರೆ. ಬ್ಯಾಲೆನ್ಸ್ ಅಂತ ಹೇಳಿದ್ರೆ ನಮ್ಮ ಆರ್ಥಿಕ ಸ್ಥಿತಿಗತಿಗಳು, ಈಗ ಅಂತ ಹೇಳಿದ್ರೆ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೊಡುವಾಗ ನಮ್ಮದು ಟೋಟಲ್ ನಾವು ನಮ್ಮ ಆದಾಯ ಎಷ್ಟು ಬರುತ್ತೆ ಸರ್ಕಾರಕ್ಕೆ ಅದು ನೋಡ್ಬೇಕಾಗುತ್ತೆ. GST ಕಲೆಕ್ಷನ್ ಎಷ್ಟಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಕಸ್ಟಮ್ಸ್ ಕಲೆಕ್ಷನ್ ಎಷ್ಟಾಗುತ್ತೆ. ಸೊ ಆ ಒಂದು ಆದಾಯವನ್ನು ನೋಡಿಕೊಂಡೇ ನಾವು ಬಜೆಟ್ ಮಾಡ್ಬೇಕಾಗುತ್ತೆ. ಕೆಲವೊಮ್ಮೆ ಕೊರತೆ ಬಜೆಟ್ ಆಗಬೇಕು. ಸೊ ಆದ್ರಿಂದ ಇದು ಜನಪ್ರಿಯನೂ ಹೌದು, ಬ್ಯಾಲೆನ್ಸ್ ಬಜೆಟ್ ಹೌದು ಅಂತ ಹೇಳಿದ್ರೆ. ದೂರದ ಕಲಬುರಗಿ ಆಕಾಶವಾಣಿ, ಅಲ್ಲಿ ಪಡೆದ ಬಜೆಟ್ ಬಗೆಗಿನ ಅನಿಸಿಕೆಯನ್ನ ಕೇಳಿ. ಕೇಂದ್ರದ ಮುಂಗಡ ಪತ್ರದ ಕುರಿತಾಗಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಮಾನ್ಕರ್ ಅವರು ಹೇಳಿದ್ದು ಹೀಗೆ. ನಮಸ್ಕಾರ. ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ಅನ್ನು ಪ್ರಸ್ತಾವನೆ ಮಾಡಿದ್ರು. ಓವರ್ಆಲ್ ಆಗಿ ಬಜೆಟ್ ಎಕನಾಮಿಕ್ ಡೆವಲಪ್ಮೆಂಟ್ ಗಾಗಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ನಂದು ವಿಚಾರ ಇದೆ. ಇವಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಒತ್ತು ಬಹಳ ಕೊಟ್ಟಿದ್ದಾರೆ. ಅದರಲ್ಲಿ ಬೇರೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಳಗೆ ಅಸಿಸ್ಟೆನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮ್ಯಾಚಿಂಗ್ ಗ್ರಾಂಟ್ ತರ ಕೊಡ್ತಾ ಇದ್ದಾರೆ. ಇದರಲ್ಲಿ ಎಸ್ಪೆಷಲಿ ನಮ್ಮ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಸ್ಮಾರ್ಟ್ ಸಿಟೀಸ್, ಅವಕ್ಕೆಲ್ಲ ಕ್ಯಾಪಿಟಲ್ ಬಜೆಟ್ ಎಕ್ಸ್ಪೆಂಡಿಚರ್ ಗೆ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್. ಅದೇ ತರ ಸ್ಟೇಟ್ ಗವರ್ಮೆಂಟ್ ಗೆ ಎಕ್ಸ್ಟ್ರಾ ಫೈನಾನ್ಸ್ ಆಗಿ GST ಮೇಲೆ ಆಧಾರಿತ ಮೇಲೆ ಫಂಡಿಂಗ್ ಕೊಡಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ದಟ್ ಇಸ್ ಆಲ್ಸೋ ವೆರಿ ವೆಲ್ಕಮಿಂಗ್. ಎಸ್ಪೆಷಲಿ ನಮ್ಮ MSME ಸೆಕ್ಟರ್ಸ್ ಕನ್ಸಿಡರ್ ಮಾಡಿದ್ರೆ ಈ ಸೆಂಟ್ರಲ್ ಗ್ಯಾರಂಟಿ ಲೋನ್ಸ್ ಗಳಿಗೆಲ್ಲ TGTMS ಸ್ಕೀಮ್ ಅಲ್ಲಿ MSME ಸೆಕ್ಟರ್ಸ್ ಗೆ 9,000 crores ಇನ್ಫ್ಯೂಷನ್ ಕೊಡಕ್ಕೆ ರೆಡಿ ಆಗಿದ್ದಾರೆ. ಸೊ ಅದನ್ನ ನಾವು ಸ್ವಾಗತ ಮಾಡಬೇಕು. ಆಮೇಲೆ ನಮ್ಮಲ್ಲಿ MSME ಇಂಡಸ್ಟ್ರೀಸ್ ಎಲ್ಲ ಯೂಸ್ ಮಾಡುವಂತ ಇದೆ. ಆಮೇಲೆ ಸ್ಟಾರ್ಟ್ಅಪ್ಸ್ ಗಳಿಗೆ ಮುಂಚೆ 7 years ಆಫ್ ಲಾಸ್ ಕ್ಯಾರಿ ಅವರು ಇನ್ಕಮ್ ಟ್ಯಾಕ್ಸ್ ಪಗಾರ ಕೊಡ್ತಾ ಇದ್ರು. ಇವಾಗ ಸ್ಟಾರ್ಟ್ಅಪ್ ಎಸ್ಪೆಷಲಿ ಸ್ಟಾರ್ಟ್ಅಪ್ಸ್ ಗೆ 10 years ವರೆಗೂ ಲಾಸ್ ಕ್ಯಾರಿ ಓವರ್ ಮಾಡಕ್ಕೆ ಅನುಕೂಲ ಮಾಡಿದ್ದಾರೆ. ದಟ್ ಈಸ್ ಮೋಸ್ಟ್ ವೆಲ್ಕಮ್, ಬಿಕಾಸ್ ಎನಿ ಸ್ಟಾರ್ಟ್ಅಪ್ ಟು ಮೇಕ್ ಪ್ರಾಫಿಟ್ ಸ್ಟ್ಯಾಂಡ್ ಮಾಡಿದ್ರೆ 10 years ಮಿನಿಮಮ್ ಬೇಕು. ಸೊ ಅದರಲ್ಲಿ 10 years ಅದು ಸರ್ವೈವಲ್ ರೇಟ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಕ್ಯಾರಿ ಓವರ್ ಮಾಡಕ್ಕೆ ಅನುಕೂಲ ಮಾಡಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಇನ್ನು ಇದು ಸ್ಕ್ರಾಪಿಂಗ್ ಆಫ್ ಓಲ್ಡ್ ವೆಹಿಕಲ್ಸ್. ಈ ನಮ್ಮ ಕಮರ್ಷಿಯಲ್ ವೆಹಿಕಲ್ಸ್ ಗೆ 15 years ಮಾಡಿದ್ರು ಒಳ್ಳೇದು, ಬಟ್ ನಮಗೆ ಪರ್ಸನಲ್ ವೆಹಿಕಲ್ಸ್ ಗೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರೋದು ಅಂತ ನಾವು ಮಾಡ್ತೇವೆ. ಆಮೇಲೆ ಜೆಂಡರ್ ಈಕ್ವಲಿಟಿ ಸಲುವಾಗಿ ವುಮನ್ ಎಂಪವರ್ಮೆಂಟ್ ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಸ್ಟೇಟ್ ಗವರ್ಮೆಂಟ್ ಆಗಲಿ ಜನಕ್ಕಾಗಲಿ ಉಪಯೋಗ ತಕ್ಕೋಬೇಕಂತ ನಾನು ತಿಳ್ಕೊತೇನೆ. ಅದ್ರ ಬೇರೆ ಸ್ಕಿಲ್ ಇಂಡಿಯಾ ಸೆಂಟರ್ಸ್ ಮಾಡ್ತಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೈನಿಂಗ್ ಸಲುವಾಗಿ. ಸೊ ಇದನ್ನ ನಾವು ಹೈ ಎಂಡ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಯೋಟೆಕ್ನಾಲಜಿ ಮೇಲೆ ಅದ್ರ ಮೇಲೆ ಸೆಂಟರ್ಸ್ ತೆಗೆದಾಗ ನಾವು ಹೊರಗಡೆ ಹೋಗಿ ಈ ಸ್ಕಿಲ್ ನಾವು ಯೂಸ್ ಮಾಡ್ಕೊಳಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಹೊರ ದೇಶದಲ್ಲಿ ಹೋಗಿ ಕೆಲಸ ಮಾಡೋಕ್ಕೆಲ್ಲ. ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮೂವ್ ಫಾರ್ ಮ್ಯಾನ್ ಪವರ್ ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಗಾಗಿ. ಅದಲ್ಲದೆ ಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ಕನ್ಸಿಡರ್ ಮಾಡಿದ್ರೆ ಹೊಸ ಸ್ಕೀಮ್ ಅಲ್ಲಿ ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಅಪ್ ಟು 3 lakh ನಿಲ್ಲಿದೆ. ಆಮೇಲೆ 10%, 20%, 30%, ಆಮೇಲೆ 6-9 ಇಸ್ 5%. ದಟ್ ಇಸ್ ಮೋಸ್ಟ್ ವೆಲ್ಕಮ್, ಬಿಕಾಸ್ ಮೋಸ್ಟ್ ಆಫ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆರ್ ಇನ್ ಟು 6-9 lakh. ಸೊ ದಟ್ ವಿಲ್ ಹೆಲ್ಪ್ ದೆಮ್ ಅ ಲಾಟ್ ಇನ್ಕಮ್ ಟ್ಯಾಕ್ಸ್ ಪರ್ಸನಲ್ಲಿ. ಅದಲ್ಲದೆ ಹೈ ನೆಟ್ ನೆಟ್ವರ್ಕ್ ಇಂಡಿವಿಜುವಲ್ಸ್ ಗಳಿಗೆ ಸರ್ಚ್ ಆಗಿ ಮುಂಚೆ 37% ಇರ್ತಿತ್ತು, ಅದನ್ನ 25% ಇಳಿಕೆ ಮಾಡಿದ್ದಾರೆ. ಇದರಿಂದ ನಮ್ಮ ಜನ ಹೊರಗಡೆ ದೇಶದಲ್ಲಿ ಹೋಗಿ ಅಲ್ಲಿಂದ ಟ್ಯಾಕ್ಸ್ ಪೇಮೆಂಟ್ ಮಾಡೋದ್ರಲ್ಲ ನಮ್ಮ ಇಂಡಿಯಾದಲ್ಲೇ ಟ್ಯಾಕ್ಸ್ ರೇಟ್ ಕಡಿಮೆ ಆಗ್ತಿರೋದ್ರಿಂದ ಅದು ನಮಗೆ ಹೆಲ್ಪ್ ಆಗುತ್ತೆ. ನಮ್ಮ ಕರ್ನಾಟಕ ಸ್ಟೇಟ್ ಗೆ ಬಂದ್ರೆ ಸ್ಪೆಷಲಿ ಅಗ್ರಿಕಲ್ಚರ್ ಒತ್ತು ಕೊಡಕ್ಕೆ 5,300 crores ಅಪರ ಭದ್ರ ಪ್ರಾಜೆಕ್ಟ್ ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ದಟ್ ಇಸ್ ಮೋಸ್ಟ್ ವೆಲ್ಕಮಿಂಗ್. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ಮಿಲೆಟ್ಸ್ ಮೇಲೆ ಈ ವರ್ಷ ಮಿಲೆಟ್ಸ್ ಇಂಟರ್ನ್ಯಾಷನಲ್ ಇಯರ್ ಇರೋದ್ರಿಂದ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ದಟ್ ಇಸ್ ಆಲ್ಸೋ ಹೆಲ್ಪಿಂಗ್ ಅಸ್ ಟುಗೆದರ್. ಬಟ್ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ನಾವು ಕೇಳಿದ್ವಿ 5,000 crores ಒನ್ ಟೈಮ್ ಗ್ರಾಂಟ್ ಕೊಡ್ರಿ ಅಂತ ಆರ್ಟಿಕಲ್ 371 ಅಂಡರ್ ಅಲ್ಲಿ. ಈ ಸಲನೂ ಕೊಟ್ಟಿಲ್ಲ, ಲಾಸ್ಟ್ ಬಜೆಟ್ ಅಲ್ಲೂ ಕೇಳಿದ್ವಿ, ಈ ಬಜೆಟ್ ಅಲ್ಲಿ ಕೇಳಿದ್ವಿ. ಸ್ವಲ್ಪ ಇದು ನಿರಾಶೆ ತಂದಿದೆ ನಮಗೆ. ಇದು ನಾವು ಇನ್ನೊಂದ್ಸಲ ರಿವ್ಯೂ ಮಾಡ್ಲಿ ಅಂತ ನಾವು ಕೇಳ್ಕೊಂತೀವಿ. ಹೆಲ್ತ್ ಸೆಕ್ಟರ್ಸ್ ಅಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗವರ್ಮೆಂಟ್, ಸೊ ದಟ್ ಈ ಕೋವಿಡ್ ಇಂದ ಏನ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಗ್ರೇಡ್ ಅಪ್ಗ್ರೇಡ್ ಮಾಡಿದ್ದಾರೆ, ಇದನ್ನ ಇನ್ನೊಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂಸ್ ಮಾಡಿದ್ರೆ ಒಳ್ಳೆ ಹೆಲ್ತ್ ಕೇರ್ ಸಿಸ್ಟಮ್ ಕೊಡೋಕೆ ಅನುಕೂಲ ಆಗುತ್ತೆ. ನಮಸ್ಕಾರ. ನಮ್ಮ ಕಾರವಾರ ಕೇಂದ್ರದ ಪ್ರತಿನಿಧಿ ಕಳಿಸಿದ ವಿವರ ಇಲ್ಲಿದೆ. ಕಾರವಾರದ ದಿವೇಕರ್ ವಾಣಿಜ್ಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಾದ ಬಿಎಚ್ ನಾಯಕ್ ಅವರು ಮಂಡನೆಯಾದ ಕೇಂದ್ರ ಮುಂಗಡ ಪತ್ರದ ಕುರಿತು ತಮ್ಮ ಅಭಿಪ್ರಾಯವನ್ನು ಆಕಾಶವಾಣಿಯೊಂದಿಗೆ ಹೀಗೆ ಹಂಚಿಕೊಂಡಿದ್ದಾರೆ. ಒಕ್ಕಲುತನಕ್ಕೆ ಸಂಬಂಧಿಸಿದ ಹಣಕಾಸು, ತಂತ್ರಜ್ಞಾನ, ಮಾರುಕಟ್ಟೆ, ಸಹಕಾರ, ಶೇಖರಣೆ, ಸಿರಿಧಾನ್ಯಗಳ ಉತ್ಪಾದನೆ ಹೆಚ್ಚಿಸುವ ವಿಚಾರದಲ್ಲಿ ಒಳ್ಳೆಯದನ್ನು ಮಾಡಿದೆ. ಸಾವಯವ ಕೃಷಿಗೆ ಒತ್ತು ಕೊಟ್ಟಿರುವುದು ಜನರ ಆರೋಗ್ಯದ ಮೇಲೆ ಮುಂದಿನ ದಿನಗಳಲ್ಲಿ ಉತ್ತಮ ಪರಿಣಾಮವನ್ನು ಬೀರಲಿದೆ. ಕೈಗಾರಿಕೆಯ ಅಭಿವೃದ್ಧಿಗೆ, ಸ್ಟಾರ್ಟ್ಅಪ್ ಹಾಗೂ ಎಂಎಸ್ಎಂಇಗಳಿಗೆ ಹೆಚ್ಚಿನ ಹಣ ಬಿಡುಗಡೆ ಮಾಡಲಾಗಿದೆ. ಇದು ಸ್ವಯಂ ಉದ್ಯೋಗ ಮತ್ತು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸುವಲ್ಲಿ ಸಹಕಾರಿಯಾಗಲಿದೆ. ರಫ್ತಿಗೆ ಸಂಬಂಧಿಸಿದಂತೆ ವಸ್ತುಗಳನ್ನು ರಫ್ತು ಮಾಡಲು ಬೇಕಾಗಿರುವ ಕಚ್ಚಾ ಸರಕುಗಳ ಮೇಲೆ ಕಸ್ಟಮ್ಸ್ ಡ್ಯೂಟಿಯನ್ನು ಕಡಿಮೆ ಮಾಡಿರುವುದು ಸ್ವಾಗತಾರ್ಹ. ಇದು ರಫ್ತನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಲಿದೆ. ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡಲಾಗಿದೆ, ಹೆಚ್ಚಿನ ಹಣ ಬಿಡುಗಡೆ ಮಾಡಲಾಗಿದೆ. ಇದೂ ಸಹ ಉದ್ಯೋಗ ಸೃಷ್ಟಿಸುವಲ್ಲಿ ಸಹಕಾರಿಯಾಗಲಿದೆ. ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ. ಇದು ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ರಸ್ತೆ, ವಿಮಾನಯಾನ, ರೈಲ್ವೆ ಮತ್ತು ಶಕ್ತಿಯ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಿರುವುದು ಕಂಡುಬರುತ್ತದೆ. ಹಸಿರು ಇಂಧನಕ್ಕೆ ಒತ್ತು ಕೊಟ್ಟಿರುವುದು ಪರಿಸರದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರಲಿದೆ. ಯುವಕರಿಗಾಗಿ ನ್ಯೂ ಎಜುಕೇಷನ್ ಪಾಲಿಸಿ, ಕೌಶಲ್ಯಾಭಿವೃದ್ಧಿ, ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಪ್ರಾಧಾನ್ಯತೆ ಕೊಟ್ಟಿರುವುದರಿಂದ ಉದ್ಯೋಗ ಅವಕಾಶಗಳು ಹೆಚ್ಚಾಗಲಿವೆ. ಇದರಿಂದ ಯುವಕರಿಗೆ ಸಹಕಾರಿಯಾಗಲಿದೆ. ಆರೋಗ್ಯದ ಕುರಿತಾಗಿ ಹೆಚ್ಚಿನ ಹಣ ನೀಡಲಾಗಿದೆ. ಸೊ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮೂಲಭೂತ ಸೌಕರ್ಯಗಳಲ್ಲಿ ಸುಧಾರಣೆಯನ್ನು ಕಾಣಬಹುದು. ಸಹಕಾರಿ ಸಂಘಗಳ ಅಭಿವೃದ್ಧಿಯಿಂದ ರೈತರಿಗೆ ಸಹಕಾರಿಯಾಗಲಿದೆ. ಆದಾಯ ತೆರಿಗೆಯಲ್ಲಿ ಕೇವಲ ಹೊಸ ಆದಾಯ ತೆರಿಗೆ ವ್ಯಾಪ್ತಿಯಲ್ಲಿ ಬರುವವರಿಗೆ ತೆರಿಗೆಯಲ್ಲಿ ಕಡಿತಗೊಳಿಸಿರುವುದು ಕಂಡುಬರುತ್ತದೆ. ಇದೇ ಸಹಾಯವನ್ನು ಹಿಂದಿನ ತೆರಿಗೆ ವ್ಯಾಪ್ತಿಯಲ್ಲಿ ಬರುವವರಿಗೂ ಅನುಕೂಲವಾಗಲಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ 2023 ಬಜೆಟ್ ಆಶಾದಾಯಕವಾಗಿದೆ. ಆಕಾಶವಾಣಿ ವಿಜಯಪುರ ಕೇಂದ್ರ ಬಜೆಟ್ ಬಗ್ಗೆ ಪಡೆದ ಅನಿಸಿಕೆ ಇಲ್ಲಿದೆ. ನಮಸ್ಕಾರ, ನಾನು ಡಾಕ್ಟರ್ ಎಂ ಬಿ ಪಟ್ಟಣ ಶೆಟ್ಟಿ ಅಂತ ಕೃಷಿ ಇಲಾಖೆ ಆತ್ಮ ಯೋಜನೆಯಲ್ಲಿ ಉಪಯೋಜನಾ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ವಿಜಯಪುರದಲ್ಲಿ. ಈ ಆಯವ್ಯ ಪತ್ರದಲ್ಲಿ ನಮ್ಮ ಕೃಷಿ ಕ್ಷೇತ್ರದ ಒಂದು ಸುಸ್ಥಿರ ಅಭಿವೃದ್ಧಿಗಾಗಿ ಹಲವಾರು ಪೂರಕ ಕ್ರಮಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಸುಮಾರು 5,300 ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಲಾಗಿದೆ. ಇದು ಅಲ್ಲದೆ ರೈತರಿಗೆ ಕೃಷಿ ಸಾಲ ಯೋಜನೆಗಾಗಿ ಸುಮಾರು 20,00,000 ಕೋಟಿ ರೂಪಾಯಿಗಳಷ್ಟು ಹಣಕಾಸವನ್ನು ನೀಡಲು ಉದ್ದೇಶಿಸಲಾಗಿದೆ. ಮತ್ತು ಅತಿ ಸಣ್ಣ ಮತ್ತು ಸಣ್ಣ ರೈತರ ಒಂದು ಕೋಆಪರೇಟಿವ್ ಸೊಸೈಟಿಗಳ ಸ್ಥಾಪನೆಗಾಗಿ ಸುಮಾರು 2,516 ಕೋಟಿ ರೂಪಾಯಿಗಳನ್ನು ಆಯವ್ಯ ಪತ್ರದಲ್ಲಿ ತೆಗೆದಿರಿಸಲಾಗಿದೆ. ಇದಲ್ಲದೆ ವಿವಿಧೋದ್ದೇಶಗಳ ಕೋಆಪರೇಟಿವ್ ಸೊಸೈಟಿಗಳ ಒಂದು ಸ್ಥಾಪನೆಗಾಗಿ ಸಹ ಹಲವಾರು ಕ್ರಮಗಳನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಸುಮಾರು 1 ಕೋಟಿ ರೈತರಿಗಾಗಿ ಸೌಲಭ್ಯಗಳನ್ನು ಕಲ್ಪಿಸಲು ದೇಶದಾದ್ಯಂತ 10,000 ನೈಸರ್ಗಿಕ ಕೃಷಿ ಪರಿಕರಗಳ ಮಳಿಗೆಗಳ ಸ್ಥಾಪನೆಗಾಗಿ ಸಹಿತ ಉದ್ದೇಶಿಸಲಾಗಿದೆ. ಮತ್ತು ಇನ್ನು ಕೃಷಿಯಲ್ಲಿ ನವೋದ್ಯಮಗಳ ಸ್ಥಾಪನೆಗಾಗಿ ನಬಾರ್ಡ್ ಬ್ಯಾಂಕ್ ಮೂಲಕ ಪ್ರೋತ್ಸಾಹ ನೀಡಲು ಸಹಿತ ಹಲವಾರು ಕ್ರಮಗಳನ್ನು ಮಂಡಿಸಲಾಗಿದೆ. ಮತ್ತು ಇತ್ತೀಚೆಗೆ ದೇಶದಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆಗಾಗಿ ಹೆಚ್ಚಿನ ಪ್ರೋತ್ಸಾಹ ನೀಡಲು ಸಹಿತ ಕ್ರಮಗಳನ್ನು ಈ ಆಯವ್ಯ ಪತ್ರದಲ್ಲಿ ನಮೂದಿಸಲಾಗಿದೆ. ಇದಲ್ಲದೆ ಉದ್ದನೆಯ ನೂಲುಗಳ ಹತ್ತಿ ತಳಿಗಳ ಅಭಿವೃದ್ಧಿಗಾಗಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸಹಿತ ಕ್ರಮಗಳನ್ನು ಕೈಗೊಳ್ಳಲು ಪ್ರಯತ್ನ ಮಾಡಲು ಈ ಆಯವ್ಯ ಪತ್ರದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದಲ್ಲದೆ 1 ಜಿಲ್ಲೆ ಮತ್ತು 1 ಉತ್ಪನ್ನ ಯೋಜನೆ ಅಡಿಯಲ್ಲಿ ಉತ್ಪಾದಿಸಿದ ಉತ್ಪಾದನೆಗಳ ಮಾರಾಟಕ್ಕಾಗಿ ಮತ್ತು ಪ್ರದರ್ಶನಕ್ಕಾಗಿ ಎಲ್ಲಾ ರಾಜ್ಯಗಳಲ್ಲಿ ಯುನಿಟಿ ಮಾಲ್ ಅಂತ ಒಂದು ಬಲವತ್ತವಾದಂತಹ ಮಳಿಗೆಗಳನ್ನು ಸ್ಥಾಪನೆ ಮಾಡಲು ಸಹಿತ ಕ್ರಮಗಳನ್ನು ನಮೂದಿಸಲಾಗಿದೆ. ಮತ್ಸ್ಯ ಸಂಪದ ಯೋಜನೆಗಾಗಿ ಈ ವರ್ಷದ ಆಯವ್ಯ ಪತ್ರದಲ್ಲಿ 6,000 ಕೋಟಿ ರೂಪಾಯಿಗಳನ್ನು ಹೆಚ್ಚಿಗೆ ನೀಡಲಾಗಿದೆ. ಇದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಈ ಮೀನುಗಾರರ ಒಂದು ಸಂಘ ಸಂಸ್ಥೆಗಳನ್ನು ಮಾಡಿ ಅವರ ಅಭಿವೃದ್ಧಿಗಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ. ಇದಲ್ಲದೆ

ಮಸ್ಕಿ ಶೀತಪಾಲದ ಶ್ರೀಕೃಷ್ಣ ಪುತ್ಯಾಸಿದ್ದಿ ಮತ್ತು ಬಳಗದವರಿಂದ ಸಂಗ್ಯಾಬಾಳ್ಯ ನಾಟಕದ ಹಾಡುಗಳು. ಗಜವದನ ಮಂದಿರಕ್ಕೆ ಬಾರೋ, ಗಜವದನ ಮಂದಿರಕ್ಕೆ ಬಾಬಾ, ಗಜವದನ ಮಂದಿರಕ್ಕೆ ಬಾರೋ, ಗಜವದನ ಮಂದಿರಕ್ಕೆ ಬಾರೋ, ಗಜವದನ ಮಂದಿರಕ್ಕೆ ಬಾರೋ, ಗಜವದನ ಮಂದಿರಕ್ಕೆ ಬಾಬಾ, ಗಜವದನ ಮಂದಿರಕ್ಕೆ ಬಾರೋ, ಗಜವದನ ಮಂದಿರಕ್ಕೆ ಬಾರೋ. ಅರ ಸಹಸ್ರಾದ ನಂತ ಪುರಾಣ, ಅರ ಸಹಸ್ರಾದ ನಂತ ಪುರಾಣ, ಸರವಾಲೋಕೇ ಗಜವದನ ಮಂದಿರಕ್ಕೆ ಬಾಬಾ, ಗಜವದನ ಗಜವದನ.